ಇರುತ್ತಿರೆ ದೂರ ಬದುಕಿದು ಭಾರ ಗತಿಯ ನಗಾರ ಎನ್ನಾಸೆ ಕಣ್ಣಾಸೆ ಸುಖ ಸಾಗರ ಇರುತ್ತಿರೆ ದೂರ ಬದುಕಿದು ಭಾರ ಗತಿಯ ನಗಾರ ಎನ್ನಾಸೆ ಕಣ್ಣಾಸೆ ಸುಖ ಸಾಗರ ಸುಖ ಸಾಗರ.